ಇವೆಲ್ಲ ಜಲಸಂಪನ್ಮೂಲಗಳಲ್ಲಿ ಮೀನುಗಾರಿಕೆ ಅಭಿವೃದ್ಧಿ ನಮ್ಮ ಇಲಾಖೆಯಿಂದ ನಾವು ನೋಡ್ಕೋತಾ ಇದ್ದೀವಿ. ಎಲ್ಲ ಕೆರೆ ಅನ್ನು ಗುತ್ತಿಗೆ ಯಾರು ಪಡೆದುಕೊಂಡಿರ್ತಾರೆ ಅವ್ರಿಗೆ ಮೀನು ಮರಿ ಲಭ್ಯತೆ ಆಗುವುದು ಮತ್ತು ಮೀನು ಸಾಕಾಣಿಕೆಯಲ್ಲಿ ಇನ್ನ ತಾಂತ್ರಿಕ ಮಾಹಿತಿಗಳನ್ನ ನಮ್ಮ ಇಲಾಖೆಯಿಂದ ನಾವು ಕೊಡ್ತಾ ಇದ್ದೀವಿ. ಇದಲ್ಲದೇ ರೈತರಿಗೆ ಕೃಷಿ ಹೊಂಡಗಳಲ್ಲಿ ಮೀನು ಸಾಕಾಣಿಕೆ ಮಾಡಿ ಉತ್ತಮವಾದಂಥ ಒಂದು ಲಾಭ ಪಡೆದುಕೊಳ್ಳಬಹುದಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಪ್ರಗತಿ ಆಗಿಲ್ಲ. ನವಲಗುಂದ ತಾಲೂಕಿನಲ್ಲೇ ಒಂದೇ ಸುಮಾರು 2,000 ಕೃಷಿ ಹೊಂಡಗಳು ಇದ್ದಾವೆ. ಅದರಲ್ಲಿ ಬೆರಳಣಿಕೆಯಷ್ಟು ಅಷ್ಟೇ ರೈತರು ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ನಾವು ಅಲ್ಲಿ ಮೀನು ಮರಿಗಳನ್ನ ರೈತರಿಗೆ ಕೊಟ್ಟು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಒಬ್ಬರಿಬ್ರು ಪ್ರಗತಿಪರ ರೈತರು ಯಶಸ್ಸನ್ನು ಕಂಡಿದ್ದಾರೆ. ಯಾಕಂದ್ರೆ ಈ ಸಣ್ಣ ಕೃಷಿ ಹೊಂಡಗಳಲ್ಲಿ ಲಾಭದಾಯಕವಾಗಿ ಮೀನು ಉತ್ಪಾದನೆ ಪಡೀಲಿಕ್ಕೆ ಸ್ವಲ್ಪ ತಾಂತ್ರಿಕತೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಆಳ ಜಾಸ್ತಿ ಇರುವಂತ ಕೃಷಿ ಹೊಂಡಗಳಲ್ಲಿ ಹೆಚ್ಚು ಮೀನು ಉತ್ಪಾದನೆ ಆಗುವುದಿಲ್ಲ. ಯಾಕಂದ್ರೆ ನೈಸರ್ಗಿಕವಾದ ಆಹಾರ ಉತ್ಪತ್ತಿ ಕಡಿಮೆ ಆಗೋದ್ರಿಂದ ಮತ್ತು ಅದು ಹಿಡುವಳಿ ಮಾಡ್ಲಿಕ್ಕೂ ಕೂಡ ತೊಂದರೆ ಆಗೋದ್ರಿಂದ ಜಾಸ್ತಿ ರೈತರು ಆಸಕ್ತಿ ತೋರಿಸ್ತಾ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇದರ ಬಗ್ಗೆ ಅವೇರ್ನೆಸ್ ಬಹಳ ಜಾಸ್ತಿ ಆಗಿದೆ ಮತ್ತು ಪ್ರಗತಿಪರ ರೈತರ ಚೌಕತ್ ಅಲಿ ಅವರು ಏನು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ, ಅವರು 3-4 ವರ್ಷದಿಂದ ಮೀನು ಸಾಕಾಣಿಕೆ ಮಾಡಿ ಉತ್ತಮ ಲಾಭವನ್ನು ಪಡೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಉಳಿದ ರೈತರು ಕೂಡ ಇದೊಂದು ಮೀನು ಕೃಷಿಗಳನ್ನು ಮಾಡಿ ನಮ್ಮ ಇಲಾಖೆಯಿಂದ ಕೃಷಿ ಹೊಂಡ ಮಾಡಲಿಕ್ಕೆ ಕೂಡ ಸೌಲಭ್ಯ ಇದೆ. ಮುಖ್ಯವಾಗಿ ಶ್ರೀಪಾದ್ ಕುಲಕರ್ಣಿ ಅವರೇ, ತಮ್ಮ ಇಲಾಖೆ ವತಿಯಿಂದ ಇರತಕ್ಕಂತ ಯೋಜನೆಗಳು ಮತ್ಸ್ಯ ಕೃಷಿಯನ್ನ ಮಾಡ್ತಕ್ಕಂತ ರೈತರಿಗೆ ಯಾವ ಯಾವ ಯೋಜನೆಗಳು ಇದಾವೆ ಸರ್? ಇದರಲ್ಲಿ ಕೃಷಿ ಹೊಂಡ ಮಾಡಲಿಕ್ಕೆ ಮೀನು ಕೃಷಿ ಕೊಳ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಎಷ್ಟು ಕೊಡ್ತೀವಿ? ಇದು 1 ಎಕರೆ ಪ್ರದೇಶದಲ್ಲಿ ಮೀನು ಕೃಷಿ ಕೊಳ ನಿರ್ಮಾಣ ಮಾಡಿದರೆ ಅದಕ್ಕೆ 280,000 ಖರ್ಚಾಗತ್ತೆ, ಯೂನಿಟ್ ಕಾಸ್ಟ್. ಈ 280,000 ಜನರಲ್ ಕ್ಯಾಟಗರಿಯಲ್ಲಿ ಬರುವಂತ ರೈತರಿಗೆ 40% ಸಹಾಯಧನ ಸಿಗ್ತದೆ ಮತ್ತು SC/ST ಮತ್ತು ಮಹಿಳೆಯರು ಯಾವುದೇ ವರ್ಗದ ಮಹಿಳೆಯರಿಗೆ 60% ಸಹಾಯಧನ ನಾವು ಒಂದು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಸುಮಾರು ನಮ್ಮ ಜಿಲ್ಲೆಯಲ್ಲಿ 14 ಹೆಕ್ಟೇರ್ ಪ್ರದೇಶದಲ್ಲಿ ಮೀನು ಕೃಷಿ ಕೊಳ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಹಾಯಧನ ನೀಡಲಿಕ್ಕೆ ಒಂದು ಗುರಿಯನ್ನು ಕೊಟ್ಟಿರುತ್ತಾರೆ. ಕಳೆದ 3-4 ವರ್ಷದಿಂದ ನಾವು ನೋಡಿದರೆ ಸುಮಾರು ನಾವು 5 ಹೆಕ್ಟೇರ್ ಅಷ್ಟೇ ನಾವು ಇದನ್ನು ಕೊಡ್ತಾ ಇದ್ದೀವಿ. ಅಷ್ಟು ರೈತರು ಮುಂದೆ ಬರ್ತಾ ಇಲ್ಲ. ಒಂದು ಇದಕ್ಕೆ ಮುಖ್ಯವಾಗಿ ನೀರಿನ ಸಂಪನ್ಮೂಲ ಇರಬೇಕು, ಬೋರ್ವೆಲ್ ಆದರೂ ಇರಬೇಕು, ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಲ್ಲಿಸುವಂಥದ್ದು ಮತ್ತು ಅವರು ಜಮೀನಿನ ಮಣ್ಣಲ್ಲಿ ನೀರು ಹಿಡಿದು ಇಟ್ಕೊಳ್ಳುವಂಥ ಸಾಮರ್ಥ್ಯ ಇರಬೇಕು, ಜಾಸ್ತಿ ಜೇಡಿ ಮಣ್ಣು ಇರಬೇಕು ಅದಕ್ಕೆ ಮತ್ತು ಕೆಳಗಡೆ ಹಿಂಗೆ ಹೋಗಬಾರ್ದು ಅಂತ ಇದ್ರೆ ಮಾತ್ರ ಇದು ಮೀನು ಕೃಷಿ ಕೊಳ ಯಶಸ್ವಿ ಆಗ್ತದೆ. ಸೊ ಮುಖ್ಯವಾಗಿ ನವಲಗುಂದ ತಾಲೂಕು, ಕುಂದಗೋಳ ತಾಲೂಕು, ಅಣ್ಣಿಗಿರಿ ತಾಲೂಕು ಏನಿದಾವೆ ಅಲ್ಲಿನ ಒಂದು ಮಣ್ಣಿನ ಗುಣಮಟ್ಟ ನೋಡಿದರೆ ನೀರು ಹಿಡಿದು ಇಟ್ಕೊಳ್ಳುವಂಥದ್ದು ಇದು ಇರೋದ್ರಿಂದ ಅಲ್ಲಿ ಮೀನು ಕೃಷಿ ಕೊಳ ಹೆಚ್ಚು ಜಾಸ್ತಿ ಯಶಸ್ಸು ಆಗ್ತದೆ ಅನ್ನೋ ಒಂದು ಮಾತು. ಆ ಕಡೆಯಿಂದಾನೇ ಜಾಸ್ತಿ ನಮ್ಮ ಫಲಾನುಭವಿ ಕೂಡ ಅರ್ಜಿ ಹಾಕ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಸಮಗ್ರ ಕೃಷಿಕರಾಗಿರ್ತಕ್ಕಂಥ ಡಾಕ್ಟರ್ ಶೌಕತ್ ಅಲಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಮೀನು ಸಾಕಾಣಿಕೆಯನ್ನು ಸಹ ಮಾಡ್ತಾ ಇದ್ದಾರೆ. ತಾವು ಒಬ್ಬ ಮೀನು ಸಾಕಾಣಿಕೆದಾರರಾಗಿ ಒಬ್ಬ ರೈತ ಅಥವಾ ಒಬ್ಬ ಮೀನು ಉತ್ಪಾದನೆಯನ್ನು ಮಾಡಬೇಕಂತ ಮನಸ್ಥಿತಿ ಇರೋರು ಅಥವಾ ಮೀನು ಸಾಕಾಣಿಕೆ ಮಾಡಬೇಕಂತ ಇರತಕ್ಕಂಥ ವ್ಯಕ್ತಿ ಯಾವೆಲ್ಲ ಮೂಲ ಸೌಕರ್ಯಗಳನ್ನು ಹೊಂದಿರಬೇಕಂತೀರಿ? ಒಳ್ಳೆಯ ಪ್ರಶ್ನೆ ಸರ್. ಮೂಲಭೂತವಾಗಿ ನಮ್ಮ ಕುಂದಗೋಳ ಮತ್ತು ನವಲೂರು ತಾಲೂಕಿನೊಳಗೆ ಈ ಮೀನುಗಾರಿಕೆ ಅನ್ನೋದು ಪರಿಕಲ್ಪನೆ ಇದ್ದಿರಕ್ಕಿಲ್ಲ. ಈ ಮೀನುಗಾರಿಕೆ ಅಂದ್ರೆ ಏನು ಅಂದ್ರೆ ನಾವು ಬೆಣ್ಣೆ ಹಳದ ಹೋಗಿ ಬಲಿ ಹಾಕೊಂಡು ಹಿಡಿಯುವಂತ ಒಂದು ವ್ಯವಸ್ಥೆ ಒಳಗೆ ನಾವಿದ್ವಿ. ಪ್ರತಿ ಸಲ ಬೆಣ್ಣೆ ಹಳ ತುಂಬ ಹರಿಯುವತ್ತಾಗ ಮುಂದೆ 2-3 ದಿವಸಕ್ಕೆ ನಾವು ಗಾಣ ತಗೊಂಡು ಹೋಗಿ ಅಲ್ಲಿ ಗಲ್ಲು ಹಾಕಿಕೊಂಡು ಮೀನ ತಗೊಂಡು ಅವನು ಹಿಡುವಳಿ ಮಾಡಿಕೊಂಡು ನಾವು ನಮ್ಮ ಒಂದು ನಾಲಿಗೆ ರುಚಿಯನ್ನ ನಾವು ಸವಿತಾ ಇದ್ವಿ. ಮತ್ತು ಮೀನುಗಾರಿಕೆ ಅಂದ್ರೆ ಏನು ಅನ್ನೋದು ನಾವು ಪರಿಕಲ್ಪನೆ ಇಲ್ಲದಂತ ಒಂದು ಪರಿಸ್ಥಿತಿ ಒಳಗೆ ನಾವು ಕಳೆದ 23-24 ಸಾಲಿನೊಳಗೆ ನಾವು ಮೀನುಗಾರಿಕೆ ಇಲಾಖೆಗೆ ಭೇಟಿಯಾದಾಗ ಉಪನಿರ್ದೇಶಕರಾದಂಥ ನಮ್ಮ ಶ್ರೀಪಾದ ಕುಲಕರ್ಣಿ ಸರ್ ಕೆಲವೊಂದು ವಿಚಾರಗಳನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದರು. ಬರೀ ಮೀನುಗಾರಿಕೆ ಅಂದ್ರೆ ಹೋಗಿ ಮೀನ ತೊಗೊಂಡು ಹೋಗಿಬಿಟ್ರೆ ಬೆಳೀತಾವ ಅನ್ನೋದು ಅದೊಂದು ಮೂಢನಂಬಿಕೆ, ತಪ್ಪು ಕಲ್ಪನೆ. ಮೀನುಗಾರಿಕೆ ಅಂದ್ರೆ ಏನಪ್ಪ ಅಂದ್ರೆ ಇದು ಒಂದು ಕೃಷಿ ಇದ್ದಂಗೆ, ವ್ಯವಸಾಯ ಇದ್ದಂಗೆ. ನಾವು ಯಾವ ರೀತಿಯಾಗಿ ನಾವು ಮುಂಗಾರು ಹಂಗಾಮಿನೊಳಗೆ ಪೂರ್ವ ಸಿದ್ಧತೆಯಾಗಿ ಯಾವ ರೀತಿ ನಾವು ಮೇ ಮತ್ತು ಏಪ್ರಿಲ್ ತಿಂಗಳೊಳಗೆ ಮಾಡ್ತೀವಿ ಆ ರೀತಿ ಕೂಡ ಕೆರೆ ಅಂಚಿನೊಳಗೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು. ಪ್ರಾರಂಭದೊಳಗೆ ಕೆರೆಗಳನ್ನು ಸ್ವಚ್ಛಗೊಳಿಸಬೇಕು. ಆ ಬಳಿಕ ಅಲ್ಲಿ ನಾವು ನೀರು ಬರುವತ್ತ ಒಂದು ಪೈಪ್ಲೈನ್ ಮೂಲಕ ಇನ್ಲೆಟ್ಗಳನ್ನು ಸ್ವಚ್ಛವಾಗಿ ಇಟ್ಕೊಂಡು ಮುಂಗಾರಿ ಮಳೆ ನೀರು ರಭಸದಿಂದ ಬಂದು ಅದರೊಳಗೆ ನಿಲ್ತದೆ. ಅದ್ರ ಬಳಿಕ ಮೀನುಗಾರಿಕೆ ಅಂದ್ರೆ 15-20 ಫೂಟ್ ನೀರನ್ನು ನಾವು ನಿಂದ್ರಿಸ್ಕೊಂಡು ಮೀನುಗಾರಿಕೆ ಮಾಡಿದರೆ ಒಳ್ಳೆಯ ಉತ್ಪನ್ನ ಬರೋಕ್ಕೆ ಸಾಧ್ಯ ಇಲ್ಲ. ಅವುಗಳ ಬಗ್ಗೆ ನಮಗೆ ಸಲಹೆ ಮತ್ತು ಸೂಚನೆ ಕೊಡ್ತಾ ನಮ್ಮ ತೋಟದಲ್ಲಿಯೇ ನವಲಗುಂದ್ ಮತ್ತು ಕುಂದಗೋಳದಲ್ಲಿ ಇರ್ತಕ್ಕಂಥ ಎಲ್ಲ ರೈತರನ್ನು ಕರೆಸಿಕೊಂಡು ಈ ಮೀನುಗಾರಿಕೆ ಒಂದು ದಿನ ತರಬೇತಿಗಳನ್ನು ಕೂಡ ಪರಿಚಯಾತ್ಮಕ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ಅವ್ರ ಜೊತೆ ನಾವು ಇಲಾಖೆ ಜೊತೆ ಸತತವಾಗಿ ಸಂಪರ್ಕ ಬಂದಿದ್ದರಿಂದ ಕಳೆದ ವರ್ಷದಿಂದ ನಾನು ಅಧಿಕವಾಗಿ ನಾನು ಲಾಭ ಗಳಿಸ್ತಾ ಇದ್ದೀನಿ. ಯಾವ ರೀತಿ ಒಳಗೆ ಲಾಭಗಳು ಗಳಿಸ್ತಾ ಇದ್ವಿ ಅಂದ್ರೆ, ಮೊದಲು ನಾವು ಕೆರೆಗಳನ್ನು ಸಿದ್ಧತೆ ಮಾಡಿಕೊಳ್ಬೇಕು. ಕನಿಷ್ಠ 4-5 ಫೂಟ್ ನೀರನ್ನು ನಿಲ್ಲುವ ಹಾಗೆ ನೋಡ್ಕೊಳ್ಬೇಕು. ಆ ಬಳಿಕ ಅದಕ್ಕೊಂದು ಸ್ವಲ್ಪ ಸುಣ್ಣ ಮತ್ತು ಜೊತೆಗೆ ಸಗಣಿ ಗೊಬ್ಬರಗಳನ್ನು ಹಾಕಿಕೊಳ್ಬೇಕು. ಒಂದು ಕುಟುಂಬ ಯಾವ ರೀತಿ ಮನೆ ಒಳಗೆ ವಾಸ ಆಗ್ತದ ಆ ರೀತಿ ಕೂಡ ಆ ಒಂದು ಕುಟುಂಬ ಇದ್ದಂಗೆ ಅದು ಕೆರೆ ಅನ್ನೋದು. ಆ ಕೆರೆಗಳಿಗೆ ನಾವೇನು ಮಾಡಬೇಕು ಅದಕ್ಕೊಂದು ಪೂರ್ವನಿಶ್ಚಿತವಾಗಿ ಸಿದ್ಧತೆ ಮಾಡಿಕೊಂಡು, ಆ ನಂತರ ಇನ್ನೇನು ನಾವು ಮರಿಗಳನ್ನು ನಾವು ಬಂದು ಕೆರೆಗಳು ಬಿಡ್ತೀವಿ ಅಂದಾಗ 2 ದಿವಸ ಬಿಫೋರ್ ನಾವು ಸಗಣಿ ಗೊಬ್ಬರಗಳನ್ನು ಹಾಕಿಕೊಂಡು ಕಲ್ಚರ್ ರೆಡಿ ಮಾಡಿಕೊಂಡಾಗ ಮೀನು ಮರಿಗಳು ಸುರಕ್ಷಿತವಾಗಿ ಬೆಳೀತಾವೆ. ಮತ್ತು ಹಂತ ಹಂತವಾಗಿ ದಿನಕ್ಕೆ 1-2 ಬಾರಿ ನಾವು ಶೇಂಗಾ ಹಿಂಡಿ ಮತ್ತು ಸೋಯಾ ಹಿಂಡಿಗಳನ್ನು ಲಿಕ್ವಿಡ್ ರೂಪದೊಳಗೆ ಹಾಕ್ತಾ 1-3 ತಿಂಗಳಾಗಿ ನಂತರ ನುಚ್ಚು ಪದಾರ್ಥಗಳನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ಮೊದಲು 1-2 ಇಂಚ್ ಇದ್ದಂಥ ಒಂದು ಸ್ಪಿಂಗರ್ಲಿಂಕ್ ಮರಿಗಳಿಗೆ ನಾವು ನುಚ್ಚುಗಳ ಗಾತ್ರದ ಕಾಳುಗಳನ್ನ ಹಾಕಿದಾಗ ತಿನ್ನಲಿಕ್ಕೆ ಆಗ್ತಾ ಇರೋಂಗಿಲ್ಲ, ಅದು ಕೂದಲಕ್ಕಿಂತ ಸೂಕ್ಷ್ಮವಾದ ಬಾಯಿ ಇರ್ತದೆ 1 ಇಂಚಿನ ಮರಿಗೆ. ಅವಾಗ ನಮ್ಮ ರೈತರಲ್ಲಿ ಏನಾಗ್ಬಿಡ್ತಂದ್ರೆ ಅವಕ್ಕೆ ತಿಂಡಿಗಳನ್ನು ಕೊಡಬೇಕಂದ ತಕ್ಷಣ ಹೋಗಿ ಕಾಳುಗಳನ್ನು ಸುರುವುದು, ಗೋಂಜಾಳ ಸುರುವುದು, ಕಡಲೆ ಸುರುವುದು, ನಮ್ಮಲ್ಲಿ ನಿರುಪಯುಕ್ತವಾದಂಥ ಕಡಿ ಕಾಳುಗಳನ್ನು ಹಾಕ್ತಾ ಇರ್ತೀವಿ. ಅದು ಎಷ್ಟೋ ನಮಗೆ ರೈತರಿಗೆ ಭಾರ ಆಗ್ತದೆ ಮತ್ತು ಲುಕ್ಸಾನೂ ಆಗ್ತದೆ. ಅದು ಕುಲಕರ್ ಸಾಹೇಬರ ಗಮನಕ್ಕೆ ಬಂದಾಗ ನಾವು ಸಾಕಷ್ಟು ನಮಗೆ ಇಂಥ ಪರಿಚಯಾತ್ಮಕ ಕಾರ್ಯಕ್ರಮಗಳು ಮಾಡ್ತಾ ಬಂದು ನಮ್ಮಲ್ಲಿ ಮೀನುಗಾರಿಕೆ ಯಾವ ರೀತಿ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲೆಗೆ ಬಂದಂಥ ಕುಲಕರ್ ಸಾಹೇಬರು ಸಾಕಷ್ಟು ನಮಗೆ ಪರಿಚಯಾತ್ಮಕ ಕಾರ್ಯಕ್ರಮ ಮಾಡಿ ನಮಗೆ ಯಾವ ರೀತಿ ಲಾಭದಾಯಕ ಇರ್ತೈತಿ ಅನ್ನೋದು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀಪಾದ್ ಕುಲಕರ್ಣಿ ಅವರೇ, ತಮ್ಮ ಇಲಾಖೆ ವತಿಯಿಂದ ಮೀನು ಸಾಕಾಣಿಕೆದಾರರಿಗೆ ಯಾವ್ಯಾವ ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಿ? ಈಗ ಮುಖ್ಯವಾಗಿ ತಾವು ಮೀನು ಕೃಷಿ ಬಗ್ಗೆ ಹೇಳಿದಿರಿ. ಈಗ ಮೀನು ಕೃಷಿಯಲ್ಲಿ ಈಗ ಕೃಷಿ ಹೊಂಡಗಳು 5 ಗುಂಟೆಯಿಂದ ಹಿಡ್ಕೊಂಡು ಸುಮಾರು 1 ಎಕರೆ ಕೃಷಿ ಹೊಂಡ 2 ಹೆಕ್ಟೇರ್ ವರ್ಗೂ ಕೃಷಿ ಹೊಂಡಗಳು ಮಾಡ್ಬೋದು. ಆದರೆ ಧಾರವಾಡ ಜಿಲ್ಲೆಯಲ್ಲಿ ನಾವು ನೀರಿನ ಒಂದು ಲಭ್ಯತೆಯನ್ನು ನೋಡಿದಾಗ ಒಂದು ಸಾಮಾನ್ಯ 20 ಗುಂಟೆಯಿಂದ 1 ಎಕರೆವರೆಗೂ ನಾವು ಕೃಷಿ ಹೊಂಡಗಳಲ್ಲಿ ಲಾಭದಾಯಕವಾಗಿ ಮೀನು ಕೃಷಿ ಮಾಡ್ಬೋದು. ಅದಕ್ಕಿಂತ ಸಣ್ಣದಲ್ಲಿ ಲಾಭದಾಯಕ ಆಗಲ್ಲ, ಯಾಕಂದ್ರೆ ಅದು ಸ್ಕೇಲ್ ಹೆಂಗೆಂಗೆ ಕಡಿಮೆ ಆಗ್ತದೋ ಹಂಗೆಂಗೆ ಖರ್ಚು ಜಾಸ್ತಿ ಬರುವಂಥ ಅಷ್ಟೊಂದು ಲಾಭದಾಯಕ ಅನಿಸೋದಿಲ್ಲ. ಒಂದು ಕುಟುಂಬ ನಡಿಬೇಕಂದ್ರೆ 1 ಎಕರೆ ಕೊಳದಲ್ಲಿ ಇತ್ತಂದ್ರೆ ಅವನಿಗೆ ಮಾಡಿದ ಖರ್ಚಕ್ಕೂ ಬರೋ ಆದಾಯಕ್ಕೂ ಸಮ ಆಗ್ತದೆ. ಈಗ ಸಮಗ್ರ ಕೃಷಿ ದೃಷ್ಟಿಯಿಂದ 20 ಗುಂಟೆ ಇದರೊಳಗೂ ಕೂಡ ಅದು ಲಾಭ ಆಗ್ತದೆ, ಯಾಕಂದ್ರೆ ಅವನು ಬೇರೆ ಚಟುವಟಿಕೆಯಲ್ಲಿ ಕೂಡ ಸ್ವಲ್ಪ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಮೂಲಕ ಬರ್ತದೆ. ಇದನ್ನು ಮೀನುಗಾರಿಕೆಯನ್ನು ಕೂಡ ಒಂದು ಯೋಗದಾನ ಕೊಟ್ಟು ಅದರಿಂದ ರೈತರು ಉತ್ತಮವಾಗಿ ಒಂದು ಲಾಭ ತಗೋಬಹುದು. ಈಗ ನಮ್ಮ ಇಲಾಖೆಯಿಂದ ಏನೇನು ಸಿಗ್ಬೋದು ಅಂತ ತಾವು ಕೇಳಿದ್ರಿ. ಇಲಾಖೆಯಿಂದ ಮೊದಲೇದ್ದು ಕೃಷಿ ಹೊಂಡ ಮಾಡಲಿಕ್ಕೆ ನಾವು ಸಹಾಯಧನ ಕೊಡ್ತೀವಿ. ಅದಕ್ಕೆ ಬೇಕಾಗುವ ಇನ್ಪುಟ್ಸ್ ಏನೇನಿದೆ? ಹೂಡಿಕೆಗಳು, ಮೀನು ಮರಿಗಳು ಬೇಕು, ಗೊಬ್ಬರ ಬೇಕು, ಆಹಾರ ಬೇಕು, ಮತ್ತು ಬಲೆಗಳು, ಇಂಥವೆಲ್ಲ ಬೇಕಾಗ್ತವೆ. ಅದಕ್ಕೆ ಏನು 1 ಹೆಕ್ಟೇರಿಗೆ ಪ್ರದೇಶದಲ್ಲಿ ಇನ್ಪುಟ್ ಖರ್ಚುಗಳು 4 ಲಕ್ಷ ರೂಪಾಯಿ ಆಗ್ತದೆ. ಅದರ ಮೇಲೂ ಕೂಡ ನಾವು ಸಬ್ಸಿಡಿ ಕೊಡ್ತೀವಿ. ಈಗ ಜನರಲ್ದವ್ರಿಗೆ 40%, ಉಳಿದಿದ್ದವ್ರಿಗೇನೆ 60%. ಮತ್ತು ಮೀನು ಮರಿ ಮಳೆಗಾಲದ ಸೀಸನ್ದಲ್ಲಿ ಮೀನು ಮರಿ ಲಭ್ಯ ಆಗ್ತವೆ. ಮೀನು ಮರಿ ಎಲ್ಲ ರೈತರಿಗೆ ಮೀನು ಮರಿ ಸಿಗೋ ಹಂಗೆ ನಮ್ಮ ನೀರ್ಸಾಗರದಲ್ಲಿ ಒಂದು ಮೀನು ಮರಿ ಪಾಲನಾ ಕೇಂದ್ರ ಇದೆ, ಅಲ್ಲಿಂದ ನಾವು ರೈತರಿಗೆ ಒಂದು ಪೂರೈಸುವಂಥ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿಂದ ಸಾಧ್ಯವಾಗಲಿಲ್ಲ ಅಂದರೆ ನೇರವಾಗಿ BR ಪ್ರಾಜೆಕ್ಟ್ ಭದ್ರಾವತಿಯಿಂದಾಗಲಿ ಹೊಸಪೇಟೆದಲ್ಲಿ ಖಾಸಗಿ ಮೀನು ಮರಿ ಕೇಂದ್ರಗಳಿದ್ದಾವೆ ಮತ್ತು ಹಾನಗಲ್ದಲ್ಲಿ ಕೂಡ ಮೀನು ಮರಿ ಕೇಂದ್ರ ಇದೆ, ಅಲ್ಲಿಂದ ಒಂದು ಪೂರೈಸುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದಲ್ಲದೇ ತರಬೇತಿಗಳ ಮೂಲಕ ಮತ್ತು ಶೈಕ್ಷಣಿಕ ಪ್ರವಾಸಗಳ ಮೂಲಕ ಅವರಿಗೆ ಒಂದು ತಿಳುವಳಿಕೆ ಒಂದು ಮಾಹಿತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಮತ್ತು ರೈತರಿಗೆ ಬೇಕಾಗುವಂಥ ಈಗ ನಮ್ಮ ಇಲಾಖೆಯಿಂದ ಸಣ್ಣ ಕೃಷಿ ಹೊಂಡ ಯಾರಿರ್ತವೆ 500 ಮರಿಗಳನ್ನ ನಾವು ಉಚಿತವಾಗಿ ಕೊಡ್ತಾ ಇದ್ವಿ. ಸುಮಾರು 300 ಫಲಾನುಭವಿಗಳಿಗೆ ನಾವು ಉಚಿತವಾಗಿ ಕೊಡುವಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಶ್ರೀಪಾದ್ ಕುಲಕರ್ಣಿ ಅವರೇ, ಮುಖ್ಯವಾಗಿ ಈ ಒಂದು ಮೀನು ಸಾಕಾಣಿಕೆದಾರರಿಗೆ ಯಾವ ರೀತಿ ಅದಕ್ಕೆ ದರವನ್ನು ನಿಗದಿಪಡಿಸ್ತೀರಿ? ಯಾವ್ಯಾವ ತಳಿಗಳ ಮೀನುಗಳಿಗೆ ಎಷ್ಟೆಷ್ಟು ದರ ಇದೆ ತಮ್ಮಲ್ಲಿ? ಒಳ್ಳೆ ಪ್ರಶ್ನೆ ಸರ್. ಈ ನಮ್ಮ ಮಿಶ್ರ ಮೀನು ಸಾಕಾಣಿಕೆಯಲ್ಲಿ ಬೇಕಾಗುವಂತ ತಳಿಗಳು ಮುಖ್ಯವಾಗಿ ಕಟ್ಲಾ, ರೋಹು, ಮೃಗಾಲ್ ಮತ್ತು ಸಾಮಾನ್ಯ ಗೆಂಡೆ. ಈ 4 ತಳಿಗಳು ನಮಗೆ ಮೀನು ಮರಿಗಳು ಇಲ್ಲಿ ನಮ್ಮ ನೀರ್ ಸಾಗರದಲ್ಲೂ ಸಿಗ್ತವೆ. ಈ ಇದರಲ್ಲಿ ಕಟ್ಲಾರು ಮತ್ತು ಮೃಗಾಲ್ ಇವು ಮಳೆಗಾಲದಲ್ಲಿ ಮರಿ ಮಾಡುವಂಥ ತಳಿಗಳು. ಇವು ಕೇವಲ ನಮಗೆ ಜುಲೈಯಿಂದ ಹಿಡ್ಕೊಂಡು ಸೆಪ್ಟೆಂಬರ್ ಅಕ್ಟೋಬರ್ ತನಕ ಸಿಗ್ತವೆ. ಅದಾದಮೇಲೆ ಇಡೀ ವರ್ಷ ನಮಗೆ ಕಾಮನ್ ಕಾರ್ಪ್ ತಳಿ ನಮ್ಮ ಹತ್ರ ಲಭ್ಯ ಇರ್ತದೆ. ರೈತರು ಮುಖ್ಯವಾಗಿ ಮಳೆಗಾಲಕ್ಕಿಂತ ಮುಂಚೆನೇ ನೀರು ಏನು ಸಂಗ್ರಹ ಮಾಡ್ತಾರೆ, ಕಾಮನ್ ಕಾರ್ಪ್ ತಳಿಗಳು ಬಿತ್ತನೆ ಮಾಡ್ಬೋದು. ಅದಾದಮೇಲೆ ಒಂದು ಈ ಮಳೆಗಾಲ ಪ್ರಾರಂಭವಾಗಿ 2 ತಿಂಗಳಲ್ಲಿ ಅಂದರೆ ಜೂನ್ ಜುಲೈಯಲ್ಲಿ ಕಟ್ಲಾ ರೋಹು, ಮೃಗಾಲ್ ಈ ಮೂರು ತಳಿಗಳು ಸಿಗ್ತವೆ. ಆವಾಗ ಬಿತ್ತನೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಬಿತ್ತನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಕೃಷಿ ಹೊಂಡಗಳಲ್ಲಿ 1 square meter ಅಳತೆಗೆ 1 ಮರಿ ಈ ಲೆಕ್ಕದಲ್ಲಿ ನಾವು ಬಿತ್ತನೆ ಮಾಡಬೇಕು. 1 ಎಕರೆಗೆ ಇದು 4,000 ಮರಿಗಳು ಆಗ್ತವೆ. ಈ ಎಲ್ಲ 4 ಜಾತಿ ಮರಿ ಸೇರಿ 4,000 ಬಿತ್ತನೆ ಮಾಡಬೇಕು. ಇದರಲ್ಲಿ ಕಟ್ಲಾ ಇರುವಂತಹ ಮೀನು, ಮೇಲಿನ ಪದರದಲ್ಲಿ ವಾಸಿಸುವಂತವು, ಅದು ಸುಮಾರು ನಾವು 40% ಅಂದ್ರೆ 4,000 ಸುಮಾರು 800-1,000 ತನಕ ನಾವು ಬಿತ್ತನೆ ಮಾಡಬಹುದು. ಇದಕ್ಕೆ ಬೆಳ್ಳುದ್ದದ ಗಾತ್ರದ ಮರಿಗೆ 40 paisa ದರ ಇದೆ. ಅದೇ ಅಡ್ವಾನ್ಸ್ ಫಿಂಗರ್ಲಿಂಗ್ಸ್ ಅಂತೇವೆ ನಾವು, ಬಲಿತ ಮೀನು ಮರಿ 1.50 rupees ಇದು ದರ ಇರ್ತದೆ. ಸಾಮಾನ್ಯವಾಗಿ ರೈತರು ಬಲಿತ ಗಾತ್ರದ ಮರಿ ಬಿಟ್ಟರೆ ಅದರ ಬದುಕುಳುಕು ಚೆನ್ನಾಗಿರ್ತದೆ. ಅಂದ್ರೆ ಸುಮಾರು 1,000 ಮರಿ ಬಿಟ್ಟರೆ ಅದ್ರಲ್ಲಿ 90% ಬದುಕುಳುತ್ತವೆ. ಈ ಬೆಳ್ಳುದ್ದದ ಗಾತ್ರ ಬಿಟ್ಟಲ್ಲಿ ಸುಮಾರು 50-60% ಅಷ್ಟೇ ಬದುಕುಳಿತು. ಅಂದ್ರೆ 100,000 ಮೀನು ಮರಿಗಳನ್ನ ಹೋದ್ರೆ ಅದ್ರಲ್ಲಿ ಒಂದು ಸುಮಾರು ಒಂದು ತಾವು ಹೇಳೋ ಪ್ರಕಾರ ಒಂದು 30-40,000 ಬದುಕುಳಿಬಹುದು. ಅದು ಸ್ಪಾನ್ ಹಂತದಿಂದ ಫಿಂಗರ್ಲಿಂಗ್ಸ್ ವರ್ಗೂ 30% ಬದುಕುಳಿ ಉಳಿತವೆ. ಆದ್ರೆ ನಾವು ರೈತರು ಕೊಡೋದು ಫಿಂಗರ್ಲಿಂಗ್ಸ್, ಆ ಮರಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬದುಕುಳಿಸಿ. ಯಾಕಂದ್ರೆ ಫಿಂಗರ್ಲಿಂಗ್ಸ್ ನಾವು ಬಿತ್ತನೆ ಮಾಡಿದಲ್ಲಿ ಸುಮಾರು 60-70% ಕೃಷಿ ಹೊಂಡಗಳು ಬದುಕುಳಿತವೆ. ಜಾಸ್ತಿ ಬದುಕುಳಿಬೇಕಂದ್ರೆ ಮರಿ ಹಂತದಲ್ಲಿ ಸ್ವಲ್ಪ ಜಾಸ್ತಿ ನಾವು ಅದಕ್ಕೆ ನೈಸರ್ಗಿಕವಾದ ಆಹಾರ ಒಂದು ಪೂರೈಕೆ ಮಾಡಬೇಕು. ಶೌಕತಲ್ಲಿ ಅವರೇ, ತಾವೀಗ ಮೀನನ್ನು ಸಾಕ್ತಾ ಇದ್ದೀರಿ, ಈಗ ಶ್ರೀಪಾದ್ ಕುಲಕರ್ಣಿ ಅವರು ಹೇಳ್ತಾ ಇದಾರೆ ಎಷ್ಟು ಗಾತ್ರದ ಮೀನುಗಳನ್ನ ಪಾಲನೆ ಮಾಡಿದ್ರೆ ಎಷ್ಟು ಉಳಿಯುತ್ತೆ, ಯಾವ ತರ ತಾವು ಯಾವ ತರದ ಮೀನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ? ಮೀನು ಸಾಕಾಣಿಕೆ ಒಂದಿದೆ ಮತ್ತು ಮೀನು ಮರಿ ಸಾಕಾಣಿಕೆ ಇದೆ, ತಾವು ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಂಡು ತಾವು ಸಾಕಾಣಿಕೆ ಮಾಡ್ತೀರಿ? ಸರ್ ಹೇಳದಂಗ ಈ ಬೆರಳು ಗಾತ್ರದ ಮೀನುಗಳು ಮತ್ತು ಬಲಿತ ಮೀನುಗಳು ಅಂತೇಳಿ 2 ಪ್ರಶ್ನೆಗಳನ್ನ ರೇಂಜ್ ಅದು. ನನಗನ್ನಿಸ್ತದ ಈಗ ನಾವು ರೈತರಾದವರು ಮತ್ತು ಸರ್ಕಾರ ಮಟ್ಟದೊಳಗೆ ಗೋಡೌನ್ಗಳಂತ ಬರ್ತಿದ್ದಾವೆ, ಅದು ಸ್ಟೋರ್ ಮಾಡಿಡೋದು. ಈಗ ನಾವು ಧಾರವಾಡದಲ್ಲಿ ಸ್ಥಳೀಯವಾಗಿ ಅಷ್ಟೊಂದು ಮೀನು ಮರಿಗಳ ಜನಸಾಂದ್ರತೆ ಇರಂಗಿಲ್ಲ. ನಾವು ದೂರದ BRP ಹೋಗ್ಬೋದು, ಹೊಸಪೇಟೆಯ ಮುಂಡ್ರಾಬಾದ್ ಡ್ಯಾಮ್ ಹೋಗ್ಬೋದು, ಅಥವಾ ಗಂಗಾವತಿಯ ಆ ಭಾಗದಾಗ ಮತ್ತು ಈ ಗೋಕಾಕದ ಹಿಡ್ಕಲ್ ಡ್ಯಾಮ್ ಒಳಗೆ ಮೀನು ಮರಿಗಳ ಉತ್ಪಾದನೆ ಕೇಂದ್ರಗಳಿದ್ದಾವೆ, ಅಲ್ಲಿಂದ ನಾವು ತರ್ಬೋದು. ಅದು ತುಂಬ ವೆಚ್ಚದಾಯಕ ಆಗಿರ್ತದೆ. ನಾವು ಒಂದು 250 ಹಿಡಿದು 450 ಮೀನ ದರಗಳ ಪಟ್ಟಿ ಸಿಗ್ತದೆ. ಮತ್ತು ಅಂತರದೊಳಗೆ ನಾವು ಬರೀ ಒಂದು 4,000 ಇದಕ್ಕೆ ನಾವು 10,000 ಖರ್ಚು ಮಾಡಬೇಕಾಗುತ್ತೆ. ಸಂಪರ್ಕ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ರೈತರು ಯಾವ ರೀತಿ ನಾವು ಗೋಡೌನ್ದಾಗ ನಾವು ಕಾಳು ಕಡಿ ಹೆಂಗೆ ಇಡ್ತೀವಿ ಆ ರೀತಿ ಒಳಗೆ ನಾವು ಸ್ಟೋರೇಜ್ ಮಾಡಬಹುದಾನ ಸರ್ ಮೀನು ಮರಿಗಳನ್ನಂತೇಳಿ ನನ್ನೊಂದು ಪ್ರಶ್ನೆ. ನಾವೇನು ಹೇಳ್ತೀವಿ, ಮೀನು ಮರಿ ನರ್ಸರಿಗಳನ್ನ ಮಾಡಿ ಈ ವರ್ಷ ನಮಗೆ ಎಷ್ಟು ಬೇಕು ಮರಿಗಳನ್ನ ಅಲ್ಲಿ ಬಿಟ್ಕೊಂಡು ಮುಂದಿನ ವರ್ಷ ಕೂಡ ಎಷ್ಟು ಬೇಕು ಅದನ್ನು ನಾವೇ ಇಲ್ಲೇ ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಉತ್ತಮ ಆಗ್ತದೆ. ಆ ಮರಿಗಳನ್ನ ಮುಂದಿನ ವರ್ಷ ಏನು ನಾವು ಬಿತ್ತನೆ ಮಾಡ್ತೀವಿ ಅವ್ರಗಳನ್ನ ಸ್ಟಂಟೆಡ್ ಫಿಂಗರ್ಲಿಂಗ್ಸ್ ಅಂತ ಕರಿತೀವಿ. ಅಂದ್ರೆ ಅವು ವಯಸ್ಸಾಗಿರ್ತವೆ 1 ವರ್ಷ, ಅದು ಬೆಳೆದಿರುವುದಿಲ್ಲ. ಅವನ್ನ ನಾವು ಬಿತ್ತನೆ ಮಾಡಿದ್ರೆ ಫಿಂಗರ್ಲಿಂಗ್ಸ್ ಬಿತ್ತನೆ ಮಾಡಿದ್ರೆ 1 ವರ್ಷ ನಮಗೆ ಅವಧಿ ಬೇಕು ಬೆಳವಣಿಗೆ. ಈ ಸ್ಟಂಟೆಡ್ ಫಿಂಗರ್ಲಿಂಗ್ಸ್ ನಾವು ಬಿತ್ತನೆ ಮಾಡಿದ್ರೆ ಕೇವಲ 6 ನಮಗೆ ಮಾರ್ಕೆಟ್ ಸೈಜ್ ಬೆಳವಣಿಗೆ ಬಂದ್ಬಿಡ್ತದೆ. ಯಾಕಂದ್ರೆ ಮೀನುಗಳಲ್ಲಿ ಈ ಕಾರ್ಪ್ ಮೀನುಗಳಲ್ಲಿ 2ನೇ ವರ್ಷದಲ್ಲಿ ಅಂದ್ರೆ ಬೆಳವಣಿಗೆ ಬಹಳ ಜಾಸ್ತಿ. ಅಂದ್ರೆ ಈಗ ನೀವು ಹೇಳೋದು ಪ್ರಕಾರ ಮೀನು ಸಾಕಾಣಿಕೆ ಬರೀ 8-10 ಅದು ಮಾರುಕಟ್ಟೆಗೆ ನಾವು ಅದನ್ನ ಮಾರಿಬಿಡ್ತು. ಹೌದು, ಬೆಳವಣಿಗೆ ಆಗುತ್ತೆ, ಅದನ್ನ ಮಾರ್ಬೋದು. ಈಗ ಸ್ಪಾನ್ ಮರಿ ಅಂತ ಬರ್ತವೆ, ಈ ಮೀನುಗಳು ಮೊಟ್ಟೆ ಇರ್ತವೆ. ಒಂದು ಮೀನು ಸುಮಾರು 1 kg ಮೀನು ಇದ್ರೆ ಸುಮಾರು 2 lakh ಮೊಟ್ಟೆ ಇಡ್ತದೆ. ಆ ಮೊಟ್ಟೆಗಳಿಂದ 3 ನಂತರ ಮರಿ ಹೊರಗೆ ಬರ್ತದೆ, ಹ್ಯಾಚ್ಲಿಂಗ್ ಅಂತೀವಿ ಅದನ್ನ, ಅದಕ್ಕೆ ಸ್ಪಾನ್ ಅಂತಾನೂ ಕರಿತೀವಿ. ಆ ಸ್ಪಾನ್ ಮರಿ 2 ಸ್ಪಾನ್ ಮರಿಗೆ ಟೋಟಲ್ ತಟ್ಟಿ ಇಟ್ಟಾಗಿಂದ 5ನೇ ದಿವಸ ಇದ್ದ ಮರಿ ನಾವು 1 lakh ಮರಿಗೆ 1,500 ಅಷ್ಟೇ ಚಾರ್ಜ್ ಮಾಡೋದು. ಆ ಮರಿಗಳನ್ನ ತಂದು ರೈತರು ತಮ್ಮ ಕೊಳಗಳಲ್ಲಿ ಮೀನು ಮರಿ ಪಾಲನೆ ಮಾಡಿ ಫಿಂಗರ್ಲಿಂಗ್ಸ್ ಗಾತ್ರದ್ದು ಇಲ್ಲ ಬಲಿತ ಬಿತ್ತನೆ ಮರಿಗಳ ಗಾತ್ರಕ್ಕೆ ಮಾಡಿ ಮಾರಾಟ ಮಾಡಿದಲ್ಲಿ ಕೇವಲ 1-3 ಅವರಿಗೆ 20 ಕ್ಷೇತ್ರದಿಂದ ಸುಮಾರು 1 lakh ಆದಾಯ ಮಾಡ್ಕೋಬಹುದು ಅವರು. ಇದೊಂದು ಬಹಳ ಉತ್ತಮವಾದ ಚಟುವಟಿಕೆ. ಧಾರವಾಡ ಜಿಲ್ಲೆಯಲ್ಲಿ ಈ ತರ ಮೀನು ಮರಿ ಪಾಲನೆ ಮಾಡುವ ರೈತರು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ನಾವು ಲಂಬುನವರವರಿಗೆ ಕಳೆದ ವರ್ಷ ಈ ಚಟುವಟಿಕೆ ಪ್ರಾರಂಭ ಮಾಡಲಿಕ್ಕೆ ತಿಳಿಸಿದಾಗ ಒಂದೇ ವರ್ಷದಲ್ಲೇ ಅವರು ಇದು ಏನು ಮರಿ ಪಾಲನೆ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಕಳೆದ ವರ್ಷನೇ ಉತ್ತಮವಾಗಿ ಒಂದು ಮೀನು ಮರಿ ಪಾಲನೆ ಚಟುವಟಿಕೆ ಮಾಡಿದ್ದಾರೆ. ಈ ವರ್ಷ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದ್ರ ಬಗ್ಗೆ ಅವರೇ ಹೇಳಿದ್ರೆ ಒಳ್ಳೇದು ಅಂತ ನಾನು ಆವಾಗಲೇ ಕೇಳಿದೆ ತಮ್ಮನ್ನ. ತಾವು ಮೀನು ಮರಿ ಸಾಕಾಣಿಕೆ ಮಾಡ್ತಾ ಇದ್ದೀರೋ ಅಥವಾ ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀರೋ ಅನ್ನೋದರ ಕುರಿತು ತಾವು ಯಾವ ರೀತಿಯ ಮೀನುಗಳನ್ನು ಮೀನು ಮರಿಗಳನ್ನು ತಗೊಂಡ್ಬಂದು ಅವುಗಳನ್ನು ಸಾಕಾಣಿಕೆ ಮಾಡೋದು ದೀರ್ಘಾವಧಿ ಟೈಮ್ ತಗೊಳ್ತದ. ಅಂದ್ರೆ ಕಳೆದ 8-10 ತಿಂಗಳು ಹೋಗ್ತದೆ. ಅದು ಲಾಭದಾಯಕ ಆಗಿದ್ರೂ ಕೂಡ ಆಹಾರ ಪದ್ಧತಿ ಒಳಗೆ ಸಾಕಷ್ಟು ಖರ್ಚು ವೆಚ್ಚದಾಯಕ ಆಗ್ತದೆ. ಅದನ್ನು ನಾವು ಅನುಗೊಂಡು ಅಷ್ಟು ಸಮಯವನ್ನು ವ್ಯರ್ಥ ಮಾಡಲಾರ್ದ ನಮಗೆ ಬೇಗ ಒಂದು ಹಣಕಾಸಿನ ಒಂದು ಆರ್ಥಿಕ ಒಂದು ಭದ್ರತೆಯನ್ನು ಕಂಡುಕೊಳ್ಳಾಕ ಈ ಸ್ಪಾನ್ ಅಂತೇನು ಮರಿಗಳು ಸರ್ ಹೇಳ್ದಂಗೆ ಮೊಟ್ಟೆಯಿಂದ ಅದೇ ತಾನೇ ಹೊರಗೆ ಬಂದಂಥ 5 ದಿನಗಳ ಮರಿ ಸ್ಪಾನ್ ಅಂತ ನಾವೇನು ಕರಿತೀವಿ ಅವುಗಳನ್ನು ತೊಗೊಂಬಂದು ಕೇವಲ 45 ದಿವಸದೊಳಗೆ ಅವನು ಸ್ಪಿಂಗರ್ಲಿಂಕ್ ಮಾಡಿದ್ರಿಂದ ಸಾಕಷ್ಟು ಆದಾಯ ಆಗಿರ್ತದೆ. ಕನಿಷ್ಠ ಒಂದು ನಾವು ಒಂದು 10 ಲಕ್ಷ ತೊಗೊಂಬಂದ್ವಿ ಅಂದ್ರೆ 45 ದಿವಸದೊಳಗೆ ಖಂಡಿತವಾಗಿ ಒಂದು 25% ಅಂದ್ರೆ 2.5 ಲಕ್ಷ ಮರಿಗಳು ನಮಗ ಬದಿಕುಳಿದಂತ ಮರಿಗಳು ಸಿಗ್ತಾವ. ಮತ್ತೆ ಇನ್ನೇನಾದ್ರೂ ನಾವು ಮುಂದುವರೆದು ಇನ್ನೊಂದು ಸ್ವಲ್ಪ ಆರ್ಥಿಕವಾಗಿ ನಾವು ಇನ್ನೊಂದು ಸ್ವಲ್ಪ ನಾವು ಹೆಚ್ಚಿನ ಒಂದು ಆದಾಯನ ನಿರೀಕ್ಷೆ ಮಾಡ್ಬೇಕಾದ್ರೆ ಒಂದು 15 ದಿವಸ ಅಂದ್ರೆ ಕನಿಷ್ಠ ಒಂದು 60 ದಿವಸ ನಾವು ಏನೋ ಮಾಡಿದ್ರೂ ಕೂಡ ನಿವ್ವಳವಾಗಿ ನಮ್ಗೆ ಒಂದು 750,000 ರೂಪಾಯಿ ನಾವು ಕೇವಲ 60 ದಿವಸದಾಗ ನಾವು ರೈತರು ಈ ಸಮಗ್ರ ಕೃಷಿ ಅಡಿಯೊಳಗೆ ನಾವು ಏನನ್ನಾದ್ರೂ ಮಾಡಿದ್ರೆ ಒಳ್ಳೆ ಒಂದು ಲಾಭದಾಯಕ ಅಂತಲೂ ಹೇಳ್ಬೋದು. ಜೊತೆಗೆ ಖರ್ಚು ಕೂಡ ಸ್ವಲ್ಪ ಒಂದು 30-40 ಸಾವಿರ ರೂಪಾಯಿ ಆಗ್ಬೋದು ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ಕುಲಕರ್ಣಿ ಅವರೇ, ಈಗ ಈ ಮೀನು ಸಾಕಾಣಿಕೆಗೆ ಮುಖ್ಯವಾಗಿ ನೀರು ಬೇಕು. ನದಿ ತೀರದ ಪ್ರದೇಶಗಳಲ್ಲಿರ್ತಕ್ಕಂಥ ಜನರಿಗೆ ಇದು ಅನುಕೂಲವಾಗಿದೆ. ನದಿ ತೀರದ ಪ್ರದೇಶದಲ್ಲಿ ಇರಲಾರದಂತ ನಮ್ಮ ಶೌಕತಲಿಯವರು ಈಗ ಇದ್ದಾರೆ. ಇಂಥವರು ಈಗ ಮೀನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಇವರು ತಮ್ಮ ಹೊಂಡವನ್ನು ಯಾವ ರೀತಿ ಸ್ವಚ್ಛವಾಗಿ ಇಟ್ಕೋಬೇಕು, ಯಾವ ರೀತಿ ನೀರನ್ನು ಎಷ್ಟು ದಿನಕ್ಕೊಮ್ಮೆ ಬದಲಾವಣೆ ಮಾಡಬೇಕು, ಇದರ ಬಗ್ಗೆ ತಿಳಿಸಿ. ಬಹಳ ಉತ್ತಮವಾದ ಪ್ರಶ್ನೆ ಇದು. ಮೀನುಗಾರಿಕೆಗೆ ನೋಡಿ, ಕನಿಷ್ಠ 8-10 ತಿಂಗಳು ನಾವು ಕೃಷಿ ಹೊಂಡಗಳಲ್ಲಿ ನೀರು ಲಭ್ಯತೆ ಇರಬೇಕು. ಮತ್ತು ಇಡೀ ವರ್ಷ ಇವ್ಯಾಪರೇಷನ್ ಲಾಸ್ ಅಂತೀವಿ, ಅಂದರೆ ನೀರೇನು ಆವಿಯಾಗಿ ಹೋಗ್ತದೆ, ಅದನ್ನು ನಾವು ನೀರು ಬಿಡೋದ್ರಿಂದ ಒಂದು ಬೋರ್ವೆಲ್ ಆಗಲಿ ಇಲ್ಲ ಹಳ್ಳದಿಂದ, ಈ ನವಲ್ಗುಂದಲ್ಲಿ ಬೆಣ್ಣೆ ಹಳ್ಳದಿಂದ ಪೈಪ್ಲೈನ್ ಮೂಲಕ ಭಾಳಷ್ಟು ರೈತರು ಸೌಲಭ್ಯ ಮಾಡಿಕೊಂಡಿದ್ದಾರೆ, ಅಲ್ಲಿಂದ ನಾವು ನೀರನ್ನು ಪೂರೈಸ್ಕೋಬೋದು. ಅಂಥ ಸೌಲಭ್ಯ ಇರೋ ರೈತರು ಮಾತ್ರ ಇಡೀ ವರ್ಷ ಅಂದರೆ ಮೀನು ಪಾಲನೆ ಮಾಡಬೇಕು. ಉಳಿದಿದ್ದವರು ಕೇವಲ ಒಂದು 2-3 ತಿಂಗಳು ಏನು ನೀರು ನಿಲ್ತದೆ, ಅವರು ಈ ಮೀನು ಮರಿ ಪಾಲನೆ ಚಟುವಟಿಕೆ ಅದನ್ನ ಮಾಡಬಹುದು ಅಂತ ನಾನು ಶಿಫಾರಸು ಮಾಡ್ತೀನಿ. ಕೃಷಿ ಹೊಂಡ ಏನೋ ತಯಾರು ಮಾಡಿಬಿಡ್ತಾರೆ, ಮರಿಗಳನ್ನೇನೋ ತಂದು ಬಿಡ್ತಾರೆ ಉತ್ಸಾಹದಲ್ಲಿದ್ದಾಗ. ಮರಿಗಳನ್ನ ತಂದು ನೀರಲ್ಲಿ ಹೊಂಡದಲ್ಲಿ ಬಿಡೋದು ಅಷ್ಟೇ ಅಲ್ಲ ಕಾರ್ಯ, ಆ ಮರಿಗಳನ್ನ ತಂದ ನಂತರ ನೀರನ್ನ ಬದಲಾವಣೆ ಚೇಂಜಸ್ ಮಾಡಬೇಕು. ಯಾಕಂದ್ರೆ ಒಂದೇ ನೀರಿನಲ್ಲಿ ಮೀನುಗಳು ವಾಸ ಮಾಡೋದ್ರಿಂದ ಸಾಕಷ್ಟು ಮರಿಗಳು ಸಾವಿಗೀಡಾಗ್ತವೆ, ನಷ್ಟ ಹೊಂತವೆ. ಇಂಥ ಒಂದು ಸಂದರ್ಭದಲ್ಲಿ ರೈತರಿಗೆ ಆಗ್ತಕ್ಕಂತ ನಷ್ಟ ನುಂಗಲಾರದ ತುತ್ತದು. ಯಾಕಂದ್ರೆ ಬೇರೆ ಬೆಳೆಗಳಿಗಾದ್ರೆ ನೀವು ವಿಮಾ ಮಾಡಿಸಿರ್ತೀರಿ, ಅಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತೀರಿ, ಏನೇ ಒಂದು ಖರ್ಚು ವೆಚ್ಚಗಳನ್ನು ನಿಭಾಯಿಸ್ಕೊಂಡು ಹೋಗ್ಬೋದು. ಇಲ್ಲಿ ಯಾವ ರೀತಿಯ ಒಂದು ಮುಂಜಾಗ್ರತೆಯನ್ನು ಕೈಗೊಂಡು ಹೊಂಡದ ಒಂದು ನಿರ್ವಹಣೆ ಮಾಡಿದಲ್ಲಿ ಹೆಚ್ಚಿನ ಲಾಭವನ್ನು ಪಡಿಬಹುದು ಅಂತ ಹೇಳ್ತೀರಿ? ಶೌಕತ್ ಅಲಿ ಲಂಬುನವರು ಆಗಲೇ ಹೇಳಿದರು, ಈಗ ನಾವು ಹೊಲವನ್ನು ಯಾವ ಥರ ನಾವು ಸಿದ್ಧಪಡಿಸ್ಕೊಳ್ತೀವಿ ಅದೇ ಥರ ಈ ಕೃಷಿ ಹೊಂಡನ ಮೀನು ಕೃಷಿಗೆ ನಾವು ಸಿದ್ಧಪಡಿಸ್ಕೊಳ್ಬೇಕಾಗ್ತದೆ. 1 ಎಕರೆ ಹೊಂಡಕ್ಕೆ ಸುಮಾರು 1 ಎಕರೆ ಅಂದರೆ 4,000 ಚದರ್ಮೀಟರ್, 4,000 ಚದರ್ಮೀಟರ್ಗೆ 4 ಟನ್ದಷ್ಟು ಹಸಿ ಸಗಣಿ ಗೊಬ್ಬರ ಬೇಕಾಗ್ತದೆ. ಇದು ಹಾಕೋದ್ರಿಂದ ಮತ್ತು ನೀರಿನ ಮಟ್ಟ ನಾವು 1 ಮೀಟರ್ದಷ್ಟು ಅಷ್ಟೇ ಇಡಬೇಕು ಈ ಮೀನು ಮರಿ ಪಾಲನೆಗೆ. ಈ ರೀತಿ ನಾವು ಕೊಟ್ಟಾಗ ಈ ಸೂರ್ಯನ ಕಿರಣಗಳು ನೀರಿನಲ್ಲಿ ಬಿದ್ದು ಆ ನೈಸರ್ಗಿಕವಾದ ಆಹಾರ ಉತ್ಪಾದನೆ ತಯಾರಾಗ್ತದೆ. ಸಗಣಿಯಲ್ಲಿ ಇರುವಂತಹ ಸಾರಜನಕ, ರಂಜಕ, ಪೊಟ್ಯಾಷ್ ಅವುಗಳ ಸಹಾಯದಿಂದ ನೀರಿನಲ್ಲಿ ಪಾಚಿ ಅಂತ ಸೂಕ್ಷ್ಮ ಸಸ್ಯಗಳು ಮತ್ತು ಪ್ರಾಣಿಗಳು ಹುಟ್ಟುತ್ತವೆ. ಇದಕ್ಕೆ ನಾವು ಫೈಟೋಪ್ಲಾಂಕ್ಟನ್ ಮತ್ತು ಝೂ ಪ್ಲಾಂಕ್ಟನ್ ಅಂತೀವಿ. ಈ ಫೈಟೋಪ್ಲಾಂಕ್ಟನ್ ಮತ್ತು ಝೂ ಪ್ಲಾಂಕ್ಟನ್ ನಮ್ಮ ಮೀನು ಮರಿಗೆ ಆಹಾರ. ಈಗ ರೈತರು ಇದನ್ನ ಮನದಂಡು ತಮ್ಮ ಮೀನು ಮರಿ ಬಿತ್ತನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಈ ರೀತಿ ಸಗಣಿ ಹಾಕಿ ಈ ಪ್ರಮಾಣದಲ್ಲಿ ಒಂದು 1 ಸ್ಕ್ವೇರ್ ಮೀಟರ್ಗೆ 1 ಕೆಜಿ ಆಗುವಷ್ಟು ಸಗಣಿ ಹಾಕಿ ಆಮೇಲೆ 1 ವಾರ ಬಿಟ್ಟು ಮೀನು ಮರಿ ಬಿತ್ತನೆ ಮಾಡಿದ್ರೆ ಉತ್ತಮವಾದ ಬದುಕುಳುಕು ಕಂಡುಕೊಳ್ತಾರೆ. ಮತ್ತು ಆ ನೀರಿನಲ್ಲಿ ಬೇರೆ ಯಾವುದು ಮೀನುಗಳು ಇರಬಾರದು ಆ ತರ ನೋಡ್ಕೋಬೇಕು. ಈ ಹಳ್ಳದಿಂದ ನಾವು ನೀರು ನೇರವಾಗಿ ತಗೊಳ್ತಿದ್ರೆ ಅದರ ಜೊತೆಗೆ ಕೆಲವು ಮೀನುಗಳು ಬಂದ್ಬಿಡ್ತವೆ, ಭಕ್ಷಕ ಮೀನುಗಳು ಇರಬಹುದು. ಈಗ ಕುಚ್ಚ ಅಂತ ಮೀನುಗಳು, ಗೊಜಲೆ ಅಂತ ಮೀನುಗಳು, ಇವೆಲ್ಲ ಬೇರೆ ಮೀನಿಗೆ ಹೊಡೆತಿನೋ ಅಂತ ಮೀನುಗಳು. ಆ ಮೀನುಗಳು ಬಂದು ನಿಮಗೆ ಕೆರೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ರೆ ಮರಿ ಬಿಟ್ಟಾಗ ಆ ಎಲ್ಲ ಮರಿಗಳನ್ನ ತಿಂದಾಕ್ತವೆ. ಇದೊಂದು ನೋಡ್ಕೋಬೇಕು ಆ ನೀರಿಂದ ನೀವು ಎಲ್ಲಿಂದ ತಗೊಂಡ್ಬಿಟ್ಟು. ಅದಕ್ಕೆ ಮೀನು ಮರಿ ಬಿಡೋಕ್ಕಿಂತ ಮುಂಚೆ ಒಂದು ಸತಿ ಎಲ್ಲ ನೀರಿನ ಸಣ್ಣ ಕಣ್ಣಿಂದ ಒಂದು ಬಲೆ ಸಿಗ್ತದೆ, ಅದರಿಂದ ಎಳೆದ್ಬಿಟ್ಟು ಎಲ್ಲ ಅದರಿಂದ ಇರುವಂತ ಮೀನುಗಳೆಲ್ಲ ತೆಗೆದಾಕ್ಬೇಕು. ಕಳೆ ಮೀನು ಇರ್ಬೋದು ಇಲ್ಲ ಭಕ್ಷಕ ಮೀನು ಇರ್ಬೋದು. ಮತ್ತು ಇವನ್ ಇದು ಬರ್ತವೆ ಕಪ್ಪೆಗಳು ಈ ಸೀಸನ್ ದಲ್ಲಿ, ಮಳೆಗಾಲ ಶುರು ಆದ ತಕ್ಷಣ ಕಪ್ಪೆಗಳು ಮೊಟ್ಟೆ ಇಡ್ತವೆ ನೀರಿನಲ್ಲಿ. ಅವು ಎಲ್ಲ ಬಾಲಗಪ್ಪೆ ಆಗಿ ನೀರಿನಲ್ಲಿ ಇರುವಂತಹ ಆಹಾರಗಳನ್ನ ಸೇವನೆ ಮಾಡಿ ನಮ್ಮ ಬಿತ್ತನೆ ಮಾಡಿದ ಮರಿಗಳಿಗೆ ಆಹಾರ ಉಳಿಯುವುದಿಲ್ಲ, ಅವನು ಕೂಡ ತೆಗಿಬೇಕು. ಮತ್ತೆ ಸ್ಪಾನ್ ಮರಿಗಳನ್ನ ಬಿಟ್ಟಾಗ ಕೆಲವೊಂದು ಹುಳುಗಳು ಹುಟ್ಕೊಂಡಿರ್ತವೆ, ಆ ಹುಳುಗಳನ್ನು ಕೂಡ ಸ್ಪಾನ್ ಮರಿಗಳಿಗೆ ಧಕ್ಕೆ ಉಂಟು ಮಾಡ್ತವೆ. ಅದಕ್ಕಾಗಿ ಈಗ ಗೊಬ್ಬರ ಹಾಕಿದ ಮೇಲೆ ಎರಡು ದಿವಸ ಮೂರು ದಿವಸ ಆದಮೇಲೆ ಒಂದ್ಸತಿ ಸಣ್ಣ ಕಣ್ಣಿನ ಬಲೆಯಿಂದ ಮಚ್ಚರ್ದಾನಿ ಅಂತ ಸಣ್ಣ ಕಣ್ಣಿನ ಬಲೆ ಇರ್ತದೆ, ಅದರಿಂದ ಎಲ್ಲ ಹುಳುಗಳು ದೊಡ್ಡ ಗಾತ್ರದ ಹುಳುಗಳನ್ನೆಲ್ಲ ತೆಗೆದುಬಿಟ್ಟು ಈಗ ಸ್ಪಾನ್ ಮರಿಗಳಿಗೆ ಬೇಕಾಗುವಂಥ ಪ್ಲಾಂಟನ್ನು ಅಷ್ಟೇ ನಾವು ನೀರಿನಲ್ಲಿ ಮಾಡ್ಬೋದು. ಈಗ ಸಾರಜನಕ ರಂಜಕ ಪೊಟ್ಯಾಶ್ ಇರೋದು ಆ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆತಾಗ ಈ ಗಾಳಿಯಲ್ಲಿ ಈ ಪ್ಲಾಂಟನ್ ಮರಿಗಳನ್ನ ತತ್ತಿ ಇರ್ತವೆ, ಅವು ನೀರಿನಲ್ಲಿ ಬಿದ್ದ ತಕ್ಷಣ ಸ್ಪೋರ್ಸ್ ಅಂತ ಇರ್ತವೆ, ಅವು ಒಂದೊಂದು ಸ್ಪೋರ್ಸ್ ಇಂದ ಲಕ್ಷಾನುಗಟ್ಟಲೆ ಪ್ಲಾಂಟನ್ ಹುಟ್ಕೊಂಡು ಒಂದು ನೀರಿನ ಒಂದು ಬಣ್ಣ ಕಾಫಿ ಡಿಕಾಕ್ಷನ್ ತರ ಆಗಿರ್ತದೆ ಸಗಣಿ ಹಾಕಿದ ಒಂದು ಐದು ದಿವಸದಲ್ಲಿ. ಆ ತರದ ಬಣ್ಣ ಇದ್ದಾಗ ನಾವು ಪರೀಕ್ಷೆ ಒಂದು ಪ್ಲಾಂಟನ್ ನೆಟ್ಟಿಂದ ಪರೀಕ್ಷೆ ಕೂಡ ಮಾಡಬಹುದು ಎಷ್ಟು ಪ್ರಮಾಣದಲ್ಲಿ ಪ್ಲಾಂಟನ್ ಹುಟ್ಕೊಂಡಿದ್ದೇವೆ ಅಂತ. ಉತ್ತಮವಾಗಿ ಪ್ಲಾಂಟನ್ ಇದ್ದ ನೀರಲ್ಲಿ ನಾವು ಮರಿ ಬಿಟ್ಟಾಗ ಉತ್ತಮವಾದ ನಮ್ದು ಬದುಕುಳುಕು ನಾವು ಕಂಡುಕೊಳ್ತೀವಿ. ಮತ್ತೆ ಅದರಲ್ಲಿ ಜಾಸ್ತಿ ಹುಳ ಆಗಿರ್ತಾವ ಅಂತ ನಾವು ಕೇಳ್ಕೊಂಡ್ವಿ ನಿಮ್ ಹೇಳುವಾಗ, ಬಟ್ ಅದಕ್ಕೆ ಡೀಸೆಲ್ ಹಾಕಿ ಏನೋ ಒಂದು ಪ್ರಯೋಗ ಮಾಡಿ ಹುಳಗಳ ಸಾಯುವಂತ ಪರಿಸ್ಥಿತಿ ಮಾಡ್ತಾರೆ. ನಾನು ಹೇಳಿದ್ಲ ಈ ಬಾಳ ದೊಡ್ಡ ಗಾತ್ರದ ಹುಳಗಳು ಏನೇ ಇರ್ತವೆ ಅವನ್ನ ನಾವು ನಿರ್ಮೂಲನೆ ಮಾಡಬೇಕು. ಬಲೆಯಿಂದ ನಿರ್ಮೂಲನೆ ಆಗಲಿಲ್ಲ ಅಂದರೆ ನಾವು ಒಂದು ಪಕ್ಷ ಸ್ಪಾನ್ ಮರಿ ಬಿಟ್ಟುಬಿಟ್ಟಿದ್ದೀವಿ, ಆಮೇಲೆ ದೊಡ್ಡ ಗಾತ್ರದ ಹುಳಗಳು ನಾವು ಹುಟ್ಟುಕೊಂಡಿದ್ಕೊಂಡ್ರೆ ಅವನ್ನ ಡೀಸೆಲ್ ಎಣ್ಣೆ ಮತ್ತು ನೀರಲ್ಲೇ ಸಣ್ಣ ಒಂದು ಪದರದಾಗಿ ಬಿಟ್ಟುಕೊಂಡು ಆ ಹುಳುಗಳು ಆ ಡೀಸೆಲ್ ತಾಗಿದ ತಕ್ಷಣ ಹುಳುಗಳು ಸತ್ತೋಗ್ತವೆ. ಈ ರೀತಿ ಕ್ರಮಗಳನ್ನು ಮೀನು ಮರಿ ಬಿಟ್ಟ ಮೇಲೆ ಮಾಡಬೇಕು. ಅಂದರೆ ನಾವು ಕನಿಷ್ಠ ಪಕ್ಷ ಒಂದು 10 ಗುಂಟೆ ನಾವು ಏನೋ ಒಂದು ಕೃಷಿ ಹೊಂಡದೊಳಗೆ ಯಾವ ಪ್ರಮಾಣದ ಡೀಸೆಲ್ ಬಳಕೆ ಮಾಡಬೇಕು ಅಂದರೆ ಒಂದು ಎಕರೆಗೆ ಸುಮಾರು 5 ಲೀಟರ್ ಬೇಕಾಗ್ತದೆ. ಸಣ್ಣ 20 ಗುಂಟೆ ಹೊಂಡ ಇತ್ತಂದ್ರೆ ಒಂದು 2 ಲೀಟರ್ ಸಾಕಾಗ. ಈ ಡೀಸೆಲ್ ಸುರುವುದರಿಂದ ನೀರಿನಲ್ಲಿ ಈ ಮೀನಿನ ಮರಿಗಳಿಗೆ ತೊಂದರೆ ಆಗೋದಿಲ್ವಾ? ಇಲ್ಲ, ಅದು ಗಾಳಿ ಯಾವ ಕಡೆ ಹರಿತದೆ ಆ ಕಡೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಡೀಸೆಲ್ ಹಾಕಿದ್ರೆ ಒಂದು ಪದರದಾಗಿ ಮೇಲೆ ಹರಡ್ಬಿಡ್ತದೆ. ಹುಳುಗಳು ಅಲ್ಲಿ ಉಸಿರಾಡ್ಲಿಕ್ಕೆ ಮೇಲೆ ಬರಬೇಕು, ಅವು ಮೇಲೆ ಬಂದಾಗ ಅವಕ್ಕೆ ಡೀಸೆಲ್ ತಾಗಿ ಅವು ಸತ್ತೋಗ್ತವೆ. ಬಾಕಿ ಸ್ವಲ್ಪ ಇದೇನು ನೀರಿನಲ್ಲಿ ಕರಗಿರುವಂತ ಆಮ್ಲಜನಕ ನಮ್ಮ ಮೀನುಗಳು ಬೇಕಾಗಿರೋದ್ರಿಂದ ಸುಮಾರು ಒಂದು ತಾಸದಲ್ಲಿ ಡೀಸೆಲ್ ಎಲ್ಲ ಮೂಲೆಗೆ ಬಂದ್ಬಿಡ್ತದೆ ಮತ್ತೆ ಈ ಮೀನುಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಮುಖ್ಯವಾಗಿ ನಮ್ಮ ಮೀನು ಕೃಷಿಯನ್ನು ಮಾಡ್ತಕ್ಕಂತ ರೈತರಿಗೆ ಮೀನು ಸಾಕಾಣಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನು ಬಳಸಬೇಕಂತೀರಿ? ಸ್ಪಾನ್ ಮರಿಗಳಿಗೆ ನೈಸರ್ಗಿಕವಾದಂತ ಆಹಾರನೇ ಬೇಕಾಗ್ತದೆ. ಕೆಲವೊಂದ್ಸತಿ ಏನಾಗ್ತದೆ, ಸೂರ್ಯನ ಕಿರಣ ಜಾಸ್ತಿ ಇರಲಿಲ್ಲ ಅಂದರೆ ಪ್ಲಾಂಕ್ಟನ್ ಸರಿಯಾಗಿ ಹುಟ್ಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ಜಾಸ್ತಿ ನಮ್ಮ ಪ್ಲಾಂಟನ್ ಇಲ್ಲ ಅಂದರೆ ಶೇಂಗಾ ಹಿಂಡಿಯನ್ನು ನೀರಿನಲ್ಲಿ ಕಲಸಿ ಒಂದು 3-4 ತಾಸು ನೆನೆಸಿಟ್ಟು ಅದನ್ನು ನೀರಿಗೆ ಬೆರೆಸಿ ಅದು ಹಾಕೋದ್ರಿಂದ ಸ್ಪಾನ್ ಮರಿಗಳು ನೇರವಾಗಿ ಶೇಂಗಾ ಹಿಂಡಿಯಲ್ಲಿ ಸಣ್ಣ ಸಣ್ಣ ಹಾಲಿನ ಗತೆ ನಾವು ದಂಡಿಗೆ ಹಾಕ್ಕೊಂಡು ಹೋದರೆ ಅವನ್ನ ಸೇವನೆ ಮಾಡ್ತವೆ. 2 ದಿವಸ ತನಕ ಪ್ಲಾಂಕ್ಟನ್ ಇರಲಿಲ್ಲ ಅಂದರೂ ಕೂಡ ಅದನ್ನು ತಿಂದು ಬದುಕ್ತವೆ. ಮತ್ತು ಹೆಚ್ಚಿಗೆ ಒಂದು ಶೇಂಗಾ ಹಿಂಡಿ ಒಳಗೆ ಹಾಕೋದ್ರಿಂದ ಈ ಪ್ಲಾಂಕ್ಟನ್ ಉತ್ಪತ್ತಿನೂ ಜಾಸ್ತಿ ಆಗ್ತದೆ. ಅಂದರೆ ಮೀನುಗಳು ಸೇವನೆ ಮಾಡಿ ಉಳಿದಿದ್ದು ಏನು ಶೇಂಗಾ ಹಿಂಡಿ ನಾವು ನೀರಲ್ಲಿ ಹಾಕಿರ್ತೀವಿ ಅದು ಒಂದು ಸಾರಜನಕ ರಂಜಕ ಆಗಿ ಪರಿವರ್ತನೆ ಆಗಿ ಪ್ಲಾಂಕ್ಟನ್ ಉತ್ಪತ್ತಿ ಜಾಸ್ತಿ ಆಗ್ತದೆ. ಮತ್ತು ಹೆಂಗೆ ಮೀನು ಬೆಳೀತವೆ ಹಂಗೆ ನಾವು ಪೂರಕವಾಗಿ ಪ್ಲಾಂಕ್ಟನ್ ಜೊತೆಗೆ ಈ ಶೇಂಗಾ ಹಿಂಡಿನ ಬೀಸಿ ಪುಡಿ ಮಾಡಿ ಹಾಕೋದ್ರಿಂದ ಅವಕ್ಕೆ ಆಹಾರವಾಗಿ ಅವಕ್ಕೆ ಸಿಗ್ತದೆ. ಅದಕ್ಕೆ ಸಮಗ್ರ ಕೃಷಿಯನ್ನು ಮಾಡಿ ಅಂತ ರೈತರಿಗೆ ನಾವು ಶಿಫಾರಸು ಮಾಡ್ತಿರೋದು. ಒಂದು ಇದರಿಂದ ಬರುವಂತ ಬ್ರೈಟ್ ಪ್ರಾಡಕ್ಟ್ ಅಂದ್ರೆ ವೇಸ್ಟೇಜ್, ಈಗ ಹೈನುಗಾರಿಕೆಯಿಂದ ಏನು ಆ ಸಗಣಿ ನಮಗೆ ಸಿಗ್ತದೆ ಅದು ನಮಗೆ ಮೀನುಗಾರಿಕೆ ಹೊಂಡದಲ್ಲಿ ಹಾಕೋದ್ರಿಂದ ಉತ್ತಮವಾದ ನಮಗೆ ಗೊಬ್ಬರ ಆಗಿ ಮೀನು ಉತ್ಪಾದನೆ ನಾವು ನೈಸರ್ಗಿಕವಾದ ಮೀನಿಗೆ ಬೇಕಾಗುವಂತ ಆಹಾರ ಉತ್ಪಾದನೆ ಮಾಡಿ ಹೆಚ್ಚಿನ ಮೀನು ಉತ್ಪಾದನೆ ನಾವು ತಗೊಳ್ಬಹುದು. ಇದು ಮರಿ ನಾವು ಯಾವಾಗ ಸಾಕಾಣಿಕೆ ಮಾಡ್ತೀವಿ, ಈಗ ಮೊದಲೇ ಕಂತು ನಾನು ಹೇಳಿದೆ 1 ಎಕರೆಗೆ 4 ಟನ್ ನಾವು ಸಗಣಿ ಹಾಕಬೇಕು. 15 ದಿವಸ ಆದ್ಮೇಲೆ ಮತ್ತೆ ಒಂದು ಅಡಿಷನಲ್ ಡೋಸ್ ಕೊಡಬೇಕಾಗ್ತದೆ. ಅದು ಈ ಮೊದಲೇ ಏನು ಕೊಟ್ಟಿದ್ವಲ್ಲ ಅದರದ್ದು ಕಾಲು ಭಾಗದೊಳಗೆ ಹಾಕಿದ್ರೆ ಸಾಕು ಸೆಕೆಂಡ್ ಡೋಸ್. ಮತ್ತೆ ಇವನ್ನೆಲ್ಲ ನೀರಿನ ಗುಣಮಟ್ಟ ನೋಡಿ ನಾವು ಹಾಕಬೇಕಾಗ್ತದೆ. ಈ ನೀರಿನಲ್ಲಿ ಈಗಾಗಲೇ ಸಾಕಷ್ಟು ಸಗಣಿ ಇತ್ತಂದ್ರೆ ನೀರು ಹಚ್ಚಿಗೆ ಆಗ್ಬಿಡ್ತದೆ, ಪ್ಲಾಂಕ್ಟನ್ ಅದು ಪಾಚಿ ಜಾಸ್ತಿ ಬೆಳ್ಕೊಂಡು ಆ ಸಂದರ್ಭದಲ್ಲಿ ನಾವು ಜಾಸ್ತಿ ಗೊಬ್ಬರ ಹಾಕ್ಲಿಕ್ಕೆ ಹೋಗಬಾರ್ದು. ನೀರಿನ ಗುಣಮಟ್ಟ ನೋಡಿಕೊಂಡು ಗೊಬ್ಬರ ಹಾಕಬೇಕು. ಇದಕ್ಕೆ ನೀರಿನ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಿ ನಾವು. ನೀರಿನಲ್ಲಿ ಎಷ್ಟು ಸೂರ್ಯನ ಕಿರಣಗಳು ಹೋಗ್ತವೆ, ಸುಮಾರು 1 ಮೀಟರ್ದಷ್ಟು ಹೋಗುತ್ತಂದ್ರೆ ಅದು ಜಾಸ್ತಿ ಅದರಲ್ಲಿ ಪ್ಲಾಂಕ್ಟನ್ ಇಲ್ಲ ಅಂತ ಹೇಳಿ ಪಾಚಿನೂ ಜಾಸ್ತಿ ಇಲ್ಲ ಆ ಸಂದರ್ಭದಲ್ಲಿ ನಾವು ನೀರಿನಲ್ಲಿ ಗೊಬ್ಬರ ಹಾಕಬಹುದು. ಶೌಕತ್ ಅಲಿ ಅವರು, ತಾವು ಈಗ ಮೀನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ, ಸ್ಪಾನ್ ಮರಿಗಳನ್ನ ತಂದು ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಇದಕ್ಕೆ ತಾವು ಸರ್ ಹೇಳ್ದಂಗೆ ಶೇಂಗಾ ಹಿಂಡಿ ಅಲ್ದೇನೆ ಮತ್ತೆ ಯಾವ್ಯಾವ ಆಹಾರಗಳನ್ನು ತಾವು ಹಾಕ್ತಾ ಇದ್ದೀರಿ? ಇಲ್ಲಿ ವಿಶೇಷವಾಗಿ ನಮ್ಮ ಸ್ಪಾನ್ ಮರಿಗಳಿಗೆ ಸರ್ ಹೇಳ್ದಂಗ ಆಗಲೇ ನಾವು ಬಿತ್ತನೆ ಕಾರ್ಯ ಪೂರ್ವದೊಳಗೆ ನಾವು ಸಗಣಿ ಗೊಬ್ಬರಗಳನ್ನು ಹಾಕಿರ್ತೀವಿ ಸರ್, ಅದರಲ್ಲಿ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳು ಡೆವಲಪ್ಮೆಂಟ್ ಆಗಿರ್ತವು. ಆಲ್ರೆಡಿ ಅದಕ್ಕೆ 15 ದಿವಸಗಳವರೆಗೂ ಆಗುವಷ್ಟು ಆಹಾರ ನಡೀತದೆ. ನಾವು ಮತ್ತೆ ಅದಕ್ಕೆ ಪೂರಕವಾದಂಥ ಈ ಒಂದು ಎಣ್ಣೆ ಕಾಳುಗಳಾದಂಥ ಶೇಂಗಾ ಇರ್ಬೋದು, ಆ ಬಳಿಕ ಕುಸುಬೆ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಇವೆಲ್ಲಗಳ ಕಾಳುಗಳನ್ನು ಮಿಶ್ರಣ ಮಾಡಿ ಅವು ಗಿರಣಿಗೆ ಹೋದು ಅವಕ್ಕೆ ಪೌಡರ್ ಮಾಡ್ಕೊಂಡ್ಬಂದು ನಾವು ಬಿಫೋರ್ ಸರ್ ಹೇಳ್ದಂಗೆ ನಾವು ಒಂದು 2-3 ತಾಸು ಮೊದಲು ನೀರಿನೊಳಗೆ ನೆನೆಯಾಕಿಟ್ಟು ಆ ಮರಿಗಳಿಗೆ ನಾವು ನೀರನ್ನು ಜಾಸ್ತಿ ಬೆರೆಸಿ ನಾವು ಮಾಡಿದಂಥ ಈ ಕೃಷಿ ಕೊಳದ ಪಕ್ಕದ ಒಂದು 2 ಫೂಟ್ ಒಳಗೆ ನಾವು ಒಂದು ಕಿತ್ಲಿ ಸಹಾಯದಿಂದ ಅದರ ದ್ರವ ರೂಪದ ನೀರನ್ನು ಬಿಡುವುದರಿಂದ ಅವು ಜಾಸ್ತಿ ಹೊತ್ತು ದಂಡೆಯ ಆಚೆಗೆ ಬಂದಿರ್ತವೆ ಸ್ಪಾನ್ ಮರಿಗಳು. ಅವಕ್ಕೆ ಬೇಗ ಆಹಾರ ಒಂದು ಸಿಗ್ತದೆ. ಹೀಗಾಗಿ ಅವು ಒಂದು ಪ್ರೋಟೀನ್ ಯುಕ್ತವಾದಂಥ ಆಹಾರನ ಬಳಸಿಕೊಂಡು ಬೇಗ ಒಂದು ಬೆಳವಣಿಗೆ ಆಗ್ತಾವ ಅಂತ ಹೇಳ್ಬೋದು ಸರ್. ಬಹಳ ಸಂತೋಷ. ಇಷ್ಟೊತ್ತು ತಾವು ನಮ್ಮ ಮೀನು ಕೃಷಿಕರಿಗೆ ತಮ್ಮ ಇಲಾಖೆಯಿಂದ ದೊರೆತಕ್ಕಂಥ ಸೌಲಭ್ಯಗಳು ಮತ್ತು ಯೋಜನೆಗಳು ಕಾರ್ಯಚಟುವಟಿಕೆಗಳ ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರೆ. ಇದರ ಮುಂದಿನ ಭಾಗವನ್ನು ನಾಳೆ ಮತ್ತೆ ನಾವು ಮುಂದುವರಿಸೋಣಂತೆ. ನಮಸ್ಕಾರ. ಇದುವರೆಗೆ ಮೀನುಗಾರಿಕೆ ಇಲಾಖೆಯಲ್ಲಿನ ಯೋಜನೆಗಳು ಹಾಗೂ ಕಾರ್ಯಚಟುವಟಿಕೆಗಳ ಕುರಿತು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಪಾದ್ ಕುಲಕರ್ಣಿ ಹಾಗೂ ಮೀನು ಕೃಷಿಕರಾದ ಡಾಕ್ಟರ್ ಶೌಕತ್ ಅಲಿ ಲಂಬುನವಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಕೇಳುಗರೆ, ಇದರ ಮುಂದುವರಿದ ಭಾಗ ನಾಳಿನ ಕೃಷಿರಂಗದಲ್ಲಿ ಕೇಳಿಬರಲಿದೆ. ಕೃಷಿರಂಗದಲ್ಲಿ ಈಗ ಜನಪದ ಸಂಗೀತ ಕಾರ್ಯಕ್ರಮ. ಬಾಗಲಕೋಟೆ ತಾಲೂಕಿನ ತುಳಸಿಗೇರಿಯ ಬಾಳಪ್ಪ ಹನುಮಪ್ಪ ಮಾದರ್ ಹಾಗೂ ಸಂಗಡಿಗರಿಂದ ಕಣಿವಾದನ. ನಾಲ್ಕು ಮಾತ್ರ 10 ಜಪ್ತಾಳ್.